ಯಾವ ರೀತಿಯ ಅವಕಾಶಗಳು ಇದಾವೆ ಮೀನುಗಾರಿಕೆಗೆ ಅನ್ನೋದು? ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಮೀನುಗಾರಿಕೆಯನ್ನು ಸ್ವಾಭಾವಿಕ ಜಲಸಂಪನ್ಮೂಲಗಳಲ್ಲಿ ಮೀನು ಕೃಷಿ ಮಾಡೋದಕ್ಕೆ ನಾವು ಹೆಚ್ಚಾಗಿ ಅವಲಂಬಿಸಿದ್ದೇವೆ. ಯಾಕೆಂತ ಹೇಳಿದರೆ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಬೃಹತ್ ನೀರಾವರಿ ಯೋಜನೆಗಳು ಇಲ್ಲ, ರನ್ನಿಂಗಲ್ಲಿಲ್ಲ. ಬೇರೆ ಜಿಲ್ಲೆಗಳಲ್ಲಿ ಇದ್ದಂತೆ, ಉದಾಹರಣೆಗೆ ದಾವಣಗೆರೆ ಜಿಲ್ಲೆಯಲ್ಲಾದರೆ ಭದ್ರಾ ಯೋಜನೆ ಅಚ್ಚುಕಟ್ಟು ಪ್ರದೇಶ ಬರುತ್ತೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಮೇಜರ್ ಆಗಿ ಇರಿಗೇಷನ್ ಪ್ರಾಜೆಕ್ಟ್ಗಳು ಯಾವುದೇ ಇಲ್ಲದೆ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಸ್ವಾಭಾವಿಕ ಜಲಸಂಪನ್ಮೂಲಗಳಲ್ಲಿ ಮೀನು ಕೃಷಿ ಮೇಲೆ ನಾವು ಅವಲಂಬಿಸಿದ್ದೀವಿ. ಇದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಸುಮಾರು 300 ಕೆರೆಗಳಿವೆ, 2 ಸಣ್ಣ ಜಲಾಶಯಗಳಿದ್ದಾವೆ. ಅವ್ಯಾವಪ್ಪ ಅಂತ ಹೇಳಿದರೆ, ಒಂದು ನಮ್ಮ ವಾಣಿವಿಲಾಸಾಗರ ಜಲಾಶಯ, ಇನ್ನೊಂದು ಮೊಳಕಾಲ್ಮೂರು ತಾಲೂಕಿನ ರಂಗಯ್ಯನದುರ್ಗ ಜಲಾಶಯ. ಈ ಜಲಾಶಯಗಳಿಂದ ನಮಗೆ ಕೃಷಿಗೆ ನೀರಾವರಿ ಮಾಡುವಷ್ಟು ನೀರು ಬೇರೆ ಜಲಾಶಯಗಳನ್ನು ಹೋಲಿಸಿದ್ರೆ ಬಹಳ ಕಡಿಮೆ. ಮುಖ್ಯವಾಗಿ ಈ ಕಾರಣದಿಂದ ನಾವು ಸ್ವಾಭಾವಿಕ ಜಲಸಂಪನ್ಮೂಲಗಳಾದಂತಹ ಕೆರೆಗಳು ಮತ್ತು ಈ ಜಲಾಶಯಗಳ ಮೇಲೆನೆ ಹೆಚ್ಚಾಗಿ ನಮ್ಮ ಮೀನುಗಾರರು ಅವಲಂಬಿತರಾಗಿರುವಂಥದ್ದು. ಮುಖ್ಯವಾಗಿ ಈ ಕೆರೆಗಳನ್ನ 2 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಇಲಾಖಾ ಕೆರೆಗಳು, ಇನ್ನೊಂದು ಗ್ರಾಮ ಪಂಚಾಯತ್ ಕೆರೆಗಳು ಅಂತ. ಜಲವಿಸ್ತೀರ್ಣ 40 ಹೆಕ್ಟೇರ್ ಹಾಗೂ ಅಚ್ಚುಕಟ್ಟು 40 ಹೆಕ್ಟೇರ್ಗಿಂತ ಹೆಚ್ಚಿರುವಂತಹ ಕೆರೆಗಳು ಇಲಾಖೆ ಕೆರೆಗಳಂತ ಪರಿಗಣನೆ ಆಗ್ತವೆ. ಅದಕ್ಕಿಂತ ಕಡಿಮೆ ಅಚ್ಚುಕಟ್ಟು ಹೊಂದಿರುವಂತಹ ಕೆರೆಗಳನ್ನ ಗ್ರಾಮ ಪಂಚಾಯತ್ ಕೆರೆಗಳು ಅಂತ ಕರೀತಾರೆ. ಈ ಗ್ರಾಮ ಪಂಚಾಯತ್ ಕೆರೆಗಳ ಮೀನು ಪಾಶುವಾರು ಹಕ್ಕನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವಿಲೇವಾರಿ ಮಾಡ್ತಾರೆ, ಟೆಂಡರ್ ಕಮ್ ಹರಾಜ್ ಮಾಡ್ತಾರೆ. ಇಲಾಖೆ ಕೆರೆಗಳನ್ನ ನಮ್ಮ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಮೀನು ಪಾಶುವಾರು ಹಕ್ಕನ್ನ ವಿಲೇವಾರಿ ಮಾಡ್ತಾರೆ. ವಿಲೇವಾರಿಯಲ್ಲಿ 3 ವಿಧಾನಗಳನ್ನ ಅನುಸರಿಸ್ತಾರೆ. ಒಂದು ಗುತ್ತಿಗೆ, ನೋಂದಾಯಿತ ಮೀನುಗಾರರ ಸಹಕಾರ ಸಂಘಗಳಿಗೆ ಗುತ್ತಿಗೆ ಆಧಾರದ ಮೇರೆಗೆ ಕೆರೆಗಳನ್ನ ಕೊಡುವಂಥದ್ದು. ಆ ರೀತಿ ನಮ್ಮ ಜಿಲ್ಲೆಯಲ್ಲಿ 5 ಮೀನುಗಾರರ ಸಹಕಾರ ಸಂಘಗಳಿವೆ. ಆ ಸಂಘಗಳಿಗೆ ತಲಾ ಒಂದರಂತೆ ಕೆರೆಗಳನ್ನ ನಾವು ಗುತ್ತಿಗೆ ಆಧಾರದ ಮೇಲೆ ಕೊಟ್ಟಿದ್ದೀವಿ. ಉಳಿದಂತೆ ಎಲ್ಲಾ ಕೆರೆಗಳನ್ನ ಟೆಂಡರ್ ಕಮ್ ಆಕ್ಷನ್ ಮುಖಾಂತರ ಹರಾಜಿನ ಮುಖಾಂತರ ವಿಲೇವಾರಿ ಮಾಡ್ತಾರೆ. ಒಮ್ಮೆ ಟೆಂಡರ್ ಕಮ್ ಹರಾಜಿನಲ್ಲಿ ವಿಲೇವಾರಿ ಮಾಡಿದಂತಹ ಕೆರೆಯ ಮೀನುಪಾಶುವಾರು ಹಕ್ಕನ್ನ 5 ವರ್ಷಗಳವರೆಗೆ ಅವರ ಹೆಸರಿಗೆ ವಾರ್ಷಿಕ ಬಿಡ್ಡು ಮೊತ್ತವನ್ನ ಪಾವತಿಸಿಕೊಂಡು 5 ವರ್ಷಗಳವರೆಗೆ ನವೀಕರಣ ಮಾಡ್ತಾರೆ. ಅದು ಕೆರೆಗಳ ವಿಲೇವಾರಿ ನೀತಿಯ ಪ್ರಕಾರ ನಡೀತದೆ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ನಮ್ಮ ಇಲಾಖಾ ವ್ಯಾಪ್ತಿಯಲ್ಲಿ ಒಟ್ಟು 169 ಕೆರೆಗಳಿವೆ. ಆ 169 ಕೆರೆಗಳ ಪೈಕಿ ಸುಮಾರು 130 ಕೆರೆಗಳಷ್ಟಕ್ಕೆ ನೀರು ಬಂದಿತ್ತು ನಮಗೆ ಹೋದ ವರ್ಷ 2020-21 ಸಾಲಿಗೆ. ನೀರು ಇರುವಂತಹ ಕೆರೆಗಳನ್ನ ಟೆಂಡರ್ ಕಮ್ ಹರಾಜ್ ಮುಖಾಂತರ ವಿಲೇವಾರಿ ಮಾಡ್ತಾರೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು. ವಿಲೇವಾರಿಯಲ್ಲಿ ಮೀನು ಪಾಶುವಾರು ಹಕ್ಕನ್ನು ಪಡೆದಂತಹ ಬಿಡ್ಡುದಾರರು ಆ ಜಲಸಂಪನ್ಮೂಲಗಳಲ್ಲಿ ನಮ್ಮ ಇಲಾಖೆಯ ಶಿಫಾರಸಿನಂತೆ ಪ್ರತಿ ಹೆಕ್ಟೇರಿಗೆ ಇಂತಿಷ್ಟು ಮರಿ ಬಿಡಬೇಕು ಅಂತ ಹೇಳ್ಬಿಟ್ಟು ಇಲಾಖೆ ಶಿಫಾರಸು ಮಾಡುತ್ತೆ. ಅದರ ಪ್ರಕಾರ ಮೀನು ಮರಿಗಳನ್ನ ತೆಗೆದುಕೊಂಡು ಬಂದು ದಾಸ್ತಾನು ಮಾಡಬೇಕಾಗುತ್ತೆ. ಈ ಮೀನು ಮರಿಗಳು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಮೀನು ಮರಿ ಪಾಲನಾ ಕೇಂದ್ರಗಳಲ್ಲಿ ಲಭ್ಯ ಇದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 4 ಮೀನು ಮರಿ ಪಾಲನಾ ಕೇಂದ್ರಗಳಿವೆ. ಮುಖ್ಯವಾಗಿ ವಾಣಿವಿಲಾಸ ಸಾಗರದ ಮೀನು ಮರಿ ಪಾಲನಾ ಕೇಂದ್ರ ಒಂದು, ಎರಡನೇದು ಹಿರಿಯೂರ್ ಪ್ರಾಪರ್ನಲ್ಲಿ ನಮ್ಮ ತಾಲೂಕು ಮಟ್ಟದ ಮೀನು ಮರಿ ಪಾಲನಾ ಕೇಂದ್ರ ಇದೆ. ಚಿತ್ರದುರ್ಗ ತಾಲೂಕಿನಲ್ಲಿ ನಮ್ಮ ತಿಮ್ಮಣ್ಣನಾಯಕನ ಒಡ್ಡು ಅಂತ ಹೇಳ್ಬಿಟ್ಟು ಅಲ್ಲೊಂದಿಷ್ಟು ಮೀನು ಮರಿ ಪಾಲನೆ ಮಾಡ್ತಾರೆ. ಹಾಗೂ ಹೊಸದುರ್ಗ ತಾಲೂಕಿನಲ್ಲಿ ಒಂದು ತಾಲೂಕು ಮಟ್ಟದ ನರ್ಸರಿ ಕೇಂದ್ರ ಇದೆ. ಇಲ್ಲಿ ಅವರು ಅಪ್ರೋಚ್ ಮಾಡಿ ಮೀನು ಮರಿಗಳನ್ನು ಪಡ್ಕೋಬಹುದು. ಇನ್ನು ಒಂದು ಖಾಸಗಿ ಮೀನು ಮರಿ ಪಾಲನಾ ಕೇಂದ್ರ ನಮ್ಮ ಹಿರಿಯೂರು ತಾಲೂಕು ಸಾಲು ಹುಣಸೆ ಗ್ರಾಮದಲ್ಲಿ ಖಾಸಗಿಯವರು ಮೀನು ಮರಿಯನ್ನ ಪಾಲನೆ ಮಾಡಿ ಬರುವಂತ ಮೀನು ಸಾಕಾಣಿಕೆದಾರರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಸಂಪರ್ಕಿಸಿ ಮೀನು ಮರಿಗಳನ್ನ ಪಡೆದುಕೊಂಡು ಮೀನು ಸಾಕಾಣಿಕೆ ಕೈಗೊಳ್ಳಬಹುದು. ಇದು ಸ್ವಾಭಾವಿಕ ಜಲಸಂಪನ್ಮೂಲಗಳಲ್ಲಿ ಟೆಂಡರ್ ಕಮ್ ಹರಾಜಿನಲ್ಲಿ ಪಡೆದುಕೊಂಡು ಸಾಕಾಣಿಕೆ ಮಾಡಿ ಮೀನು ಉತ್ಪತ್ತಿ ಮಾಡುವಂತಹ ಒಂದು. ಇನ್ನು ಸ್ವಂತ ಜಮೀನು ಇರ್ತದೆ, ಮೀನು ಸಾಕಾಣಿಕೆ ಮಾಡಬೇಕಂತ ಆಸಕ್ತಿ ಇರ್ತದೆ, ಅಂತವ್ರು ಏನ್ ಮಾಡಬೇಕಾಗುತ್ತೆ, ಅವರಿಗೆ ಏನು ಒಂದು ಸೌಲಭ್ಯ ಇರಬೇಕಾಗುತ್ತೆ ಸರ್? ಸ್ವಂತ ಜಮೀನಿನಲ್ಲಿ ಮೀನು ಕೃಷಿ ಕೈಗೊಳ್ಳೋದು ಅಂತ ಅನ್ನೋದಾದ್ರೆ ಮೀನು ಸಾಕಾಣಿಕೆಗೋಸ್ಕರ ಯಥೇಚ್ಛವಾದ ನೀರು ಬೇಕಾಗುತ್ತೆ. ನಾವು ಕನಿಷ್ಠ 1/2 ಎಕರೆ ಅಷ್ಟು ಜಮೀನಿನಲ್ಲಿ ಜಲವಿಸ್ತೀರ್ಣ ಇರುವಂತ ಕೊಳ ನಿರ್ಮಾಣ ಮಾಡಿ ಅದರಲ್ಲಿ ಕನಿಷ್ಠ ನಾವು 6-8 ತಿಂಗಳು ಸತತವಾಗಿ 6 ಅಡಿ ಅಷ್ಟು ಆಳವಷ್ಟು ನೀರು ನಿಲ್ಲಿಸಿಕೊಳ್ಳುವಂತ ಸೌಲಭ್ಯ ಬೇಕು. ನೀರಿನ ಸೌಲಭ್ಯ ಇರುವಂತ ಪ್ರದೇಶಗಳಲ್ಲಿ ಮಾತ್ರ ಇದನ್ನ ಮಾಡೋದಕ್ಕೆ ಕೈ ಹಾಕಬೇಕು. ಮತ್ತೆ ಮಣ್ಣಿನ ಗುಣಮಟ್ಟ ಕೂಡ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ರೈತರ ಹತ್ರ ಎಷ್ಟೇ ಸಾಮರ್ಥ್ಯದ ಬೋರ್ವೆಲ್ ಗಳಿರ್ಬಹುದು ಏನೇ ಇರಬಹುದು, ಮಣ್ಣು ಅದು ಮರಳು ಮಿಶ್ರಿತ ಮಣ್ಣಾಗಿದ್ರೆ ಅಲ್ಲಿಂದ ನೀರು ಮಣ್ಣಿನಲ್ಲಿ ಇಂಗಿಬಿಟ್ಟು ಅವರಿಗೆ ಮೀನು ಸಾಕಾಣಿಕೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲದ ಹಾಗೆ ಆಗ್ಬಹುದು. ಇದನ್ನ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸಂಪರ್ಕಿಸಿ ಮಣ್ಣಿನ ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆಗಳನ್ನು ಮಾಡಿಸಿ ಅಲ್ಲಿ ನೀರು ನಿಲ್ಲುತ್ತೆ, ಸೂಕ್ತವಾಗಿ ನಿಲ್ಲುತ್ತೆ ಅನ್ನುವಂತಹ ಒಂದು ಶಿಫಾರಸು ಸಿಕ್ಕಿದ ನಂತರ ಮಾತ್ರ ರೈತರು ಮೀನು ಸಾಕಾಣಿಕೆಗೆ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮ ಮೂಲಕ ಜನಗಳಲ್ಲಿ ಕೇಳ್ಕೊಳ್ಳೋದಕ್ಕೆ ಇಚ್ಛಿಸ್ತೇನೆ. ಇನ್ನೂ ಒಂದು, ಕೆಲವು ಜಮೀನುಗಳಿವೆ ಕೆರೆಗಳ ಕೆಳಭಾಗದಲ್ಲಿ, ಇನ್ನು ಕೆಲವು ಜಮೀನುಗಳಲ್ಲಿ ನೀರು ಹರಿದು ಹೋಗುವಂತ ಜಮೀನುಗಳು, ಕರಲು ಮತ್ತು ಸುಣ್ಣದ ಅಂಶ ಇರುವಂತ ಜಮೀನುಗಳು, ಇವುಗಳಲ್ಲಿ ಯಾವುದೇ ರೀತಿಯ ಕೃಷಿ ಅಥವಾ ತೋಟಗಾರಿಕೆ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಅಂತ ಜಮೀನುಗಳು ಸಾಮಾನ್ಯವಾಗಿ ನೀರನ್ನು ಹಿಡಿದಿಟ್ಕೊಳ್ತವೆ ಅನ್ನೋದನ್ನ ನಾನು ಗಮನಿಸಿದ್ದೇನೆ. ಈ ರೀತಿ ಚೌಳು ಮತ್ತು ಜೌಗುಯುಕ್ತ ಜಮೀನುಗಳು ಇರುವಂತವರು, ಬೇರೆ ಬೆಳೆಗಳನ್ನ ಮಾಡೋದಕ್ಕೆ ಸಾಧ್ಯವಾಗದೆ ಇರುವಂತವರು ಅವರು ಬಂದು ನಮ್ಮನ್ನ ಸಂಪರ್ಕಿಸಿದ್ರೆ ನಮ್ಮ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ನಾವು ಕೂಡ ಅವರ ತಾಕುಗಳಿಗೆ ಭೇಟಿ ಕೊಟ್ಟು ಅವರಿಗೆ ಬೇಕಾದಂತಹ ಎಲ್ಲ ತಾಂತ್ರಿಕ ಸಲಹೆಗಳನ್ನ ಕೊಡೋದಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ನಾನು ಕೃಷಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ತರ ಸ್ವಂತ ಜಮೀನಿನ ಇರ್ಬೋದು ಅಥವಾ ಸ್ವಾಭಾವಿಕವಾಗಿ ಅವಕಾಶ ಇರುವಂತ ಜಾಗಗಳಲ್ಲಿನೂ ಮೀನು ಕೃಷಿ ಮಾಡಲಿಕ್ಕೆ ಇಲಾಖೆಯಿಂದ ಯಾವ ರೀತಿಯ ಒಂದು ಯೋಜನೆಗಳು ಇದಾವೆ ಸರ್? ಖಂಡಿತ, ಈಗ 2020-21 ಸಾಲಿನಿಂದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಅಂತ ಹೇಳ್ಬಿಟ್ಟು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಈ ಯೋಜನೆಯಡಿ ಸುಮಾರು ಬೇರೆ ಬೇರೆ ಘಟಕಗಳಿವೆ, ಅವುಗಳಲ್ಲಿ ಮೀನುಮರಿ ಪಾಲನಾ ಕೇಂದ್ರ ನಿರ್ಮಾಣ ಮಾಡುವುದು ಕೂಡ ಒಂದು, ಮತ್ತೆ ಮೀನು ಸಾಕಾಣಿಕೆ ಮಾಡುವ ಕೊಳ ನಿರ್ಮಾಣ ಮಾಡುವಂಥದ್ದು, ಹಾಗೂ ಈ ನಮ್ಮ ಜಿಲ್ಲೆಯಲ್ಲಿ ನೀರಿನ ಸಾಕಷ್ಟು ಕೊರತೆ ಇರೋದ್ರಿಂದ ಹೊಸ ತಂತ್ರಜ್ಞಾನವಾದಂತಹ RAS ಅಂತ ಹೇಳ್ತಾರೆ, ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್, ಅಂದ್ರೆ ನೀರನ್ನ ಪುನರ್ಬಳಕೆ ಮಾಡಿ ಮೀನು ಕೃಷಿ ಕೈಗೊಳ್ಳುವಂತಹ ಒಂದು ತಂತ್ರಜ್ಞಾನ ಇದೆ. ಅದಕ್ಕೂ ಕೂಡ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸೌಲಭ್ಯ ಇದೆ. ಇದರಲ್ಲಿ ಒಂದೊಂದೇ ಹೇಳ್ಕೊಂತ ಬರೋದಾದ್ರೆ, ಮೀನು ಸಾಕಾಣಿಕೆ ಕೊಳ ನಿರ್ಮಾಣ ಮಾಡುವಂತಹ ಯೋಜನೆ ಇದೆ. ಈ ಯೋಜನೆ ಪ್ರತಿ ಹೆಕ್ಟೇರ್ ಕೊಳ ನಿರ್ಮಾಣ ಮಾಡೋದಕ್ಕೆ ಘಟಕ ವೆಚ್ಚ 7 ಲಕ್ಷ ರೂಪಾಯಿ ಇದೆ. ಇದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗೆ 60% ಸಹಾಯಧನ ಸಿಗುತ್ತೆ ಒಂದು ಹೆಕ್ಟೇರ್ ಕೊಳ ನಿರ್ಮಾಣ ಮಾಡಿದ್ರೆ, ಹಾಗೂ ಇತರರಿಗೆ ಜನರಲ್ ಅವರಿಗೆ 40% ಸಹಾಯಧನ ಕೊಳ ನಿರ್ಮಾಣ ಮಾಡೋದಕ್ಕೆ ಸಿಗುತ್ತೆ. ಹಾಗೂ ಇನ್ಪುಟ್ ಕಾಸ್ಟ್ ಅಂತ ಅದಕ್ಕೆ ನಾವು ಹೂಡಿಕೆ ವೆಚ್ಚಗಳಿಗೆ 4 ಲಕ್ಷ ಪ್ರತಿ ಹೆಕ್ಟೇರಿಗೆ ಇದೆ. ಅದಕ್ಕೂ ಕೂಡ ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 60% ಸಹಾಯಧನ ಇದೆ, ಹಾಗೂ ಸಾಮಾನ್ಯ ವರ್ಗದವರಿಗೆ 40% ಸಹಾಯಧನ ಇದೆ. ಹೀಗೆ ಒಟ್ಟು ಮೀನು ಕೃಷಿ ಕೊಳ ನಿರ್ಮಾಣ ಮಾಡೋದಕ್ಕೆ ಒಟ್ಟು ಘಟಕ ವೆಚ್ಚ 1 ಹೆಕ್ಟೇರ್ಗೆ 11 ಲಕ್ಷ ಆಗ್ತದೆ. ಒಂದು ಹೆಕ್ಟೇರ್ ಜಲವಿಸ್ತೀರ್ಣ ಬರುವಂತಹ ಕೊಳ ನಿರ್ಮಾಣ ಮಾಡಿದ್ರೆ ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 6.6 ಲಕ್ಷದಷ್ಟು ಸಹಾಯಧನ ಸಿಗುತ್ತೆ, ಹಾಗೂ ಸಾಮಾನ್ಯ ವರ್ಗದವರಿಗೆ 4.4 ಲಕ್ಷದಷ್ಟು ಸಹಾಯಧನ ಸಿಗುತ್ತೆ. ಈ ಯೋಜನೆಯಡಿ ಸಾರ್ವಜನಿಕರು ಕೃಷಿಗೆ ಯೋಗ್ಯವಲ್ಲದಂತಹ ಸಾಕಷ್ಟು ನೀರು ಸಿಗುವಂತಹ ಜಮೀನುಗಳಲ್ಲಿ ಮಾಡೋದು ಬಹಳ ಸೂಕ್ತವಾಗಿರುತ್ತೆ. ಅದು ಅಲ್ಲದೆ ಬೇರೆ ರೀತಿಯ ಯಾವುದೇ ಮರಳು ಮಿಶ್ರಿತ ಮಣ್ಣು ಅಂತ ಇಂಥದ್ರಲ್ಲಿ ಮಾಡೋದಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಇಂತಹ ಯೋಜನೆಯನ್ನ ಮಾಡೋದಕ್ಕೆ ಆಸಕ್ತರು ಮುಂದೆ ಬರಬಹುದಾಗಿದೆ. ಈಗಾಗಲೇ ಈ ವರ್ಷದ ಯೋಜನೆಯಲ್ಲಿ ನಾವು ಈ ಹಿಂದೆ ನಾವು ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿದ್ವಿ. 15 ತಾರೀಕು ಅಂತಿಮ ದಿನ ನಿಗದಿ ಮಾಡಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ವಿ. ಅದರ ಪ್ರಕಾರ ನಮಗೆ ಸುಮಾರು 80 ಅರ್ಜಿಗಳು ಬಂದಿವೆ. ಇವುಗಳನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವಂತಹ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಇಟ್ಟು ಅದನ್ನ ಅನುಮೋದನೆ ಪಡೆದು ರಾಜ್ಯ ಮಟ್ಟದ ಸಮಿತಿಗೆ ಅನುಮೋದನೆಗಾಗಿ ಸಲ್ಲಿಸಿದ್ವಿ. ಈ ವರ್ಷದಲ್ಲಿವರೆಗೆ ಆಗಿದೆ. ಇನ್ನು ಮುಂದೂ ಸಹ ಆಸಕ್ತರಿರೋರು ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಂಪರ್ಕಿಸಿ ಅರ್ಜಿಗಳನ್ನ ಕೊಡಬಹುದು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ನಾನು ತಿಳಿಸ್ತೇನೆ. ಇನ್ನು ಈ ತರ ಮೀನು ಕೃಷಿ ಮಾಡೋರಿಗೆ ಪ್ರತಿ ಅದರಲ್ಲಾಗಲೇ ಸಮಸ್ಯೆಗಳು ಇದ್ದೇ ಇರ್ತವೆ. ಈ ಮೀನು ಕೃಷಿ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಒಂದು ಸಮಸ್ಯೆಗಳು ಎದುರಾಗಬಹುದು ಅಂತ ತಾವು ಹೇಳ್ತಾರೆ ಸರ್? ಮೀನು ಸಾಕಣೆಯಲ್ಲಿ ಎದುರಾಗಬಹುದಂತಹ ಸಮಸ್ಯೆಗಳು ಅಂತ ಹೇಳೋದಾದ್ರೆ, ಒಂದು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ಜಾತಿಯ ಮೀನು ಮರಿಗಳ ಲಭ್ಯತೆ ಒಂದು ಉಂಟಾಗಬಹುದು. ಇದನ್ನ ನಮ್ಮ ಇಲಾಖೆ ಸಾಕಷ್ಟು ಈ ಸಮಸ್ಯೆಯನ್ನ ಸಾಲ್ವ್ ಮಾಡೋದಕ್ಕೆ ಸಾಕಷ್ಟು ಶ್ರಮ ಪಟ್ಟಿದೆ. ಈಗ ಅದು ಆದಷ್ಟು ಮಟ್ಟದಲ್ಲಿ ಅದು ಕಡಿಮೆ ಆಗಿದೆ. ಮೀನು ಮರಿ ಸಿಗತ್ತೆ. ಮೀನು ಮರಿ ಸಿಕ್ಕಿದ ನಂತರ ನಾವು ಸಾಕಾಣಿಕೆ ಮಾಡುವಂತ ಸಂದರ್ಭದಲ್ಲಿ ಅವುಗಳಿಗೆ ನಾವು ಆಹಾರಗಳನ್ನು ಕೊಡ್ತೀವಿ, ಮತ್ತೆ ನೀರಿನ ಫಲವತ್ತತೆ ಹೆಚ್ಚಿಸುವುದಕ್ಕೋಸ್ಕರ ನೀರಿನಲ್ಲಿ ಗೊಬ್ಬರ ಮತ್ತೆ ಇತ್ಯಾದಿಗಳನ್ನ ಬಳಸ್ತೇವೆ. ಇಂಥ ಸಂದರ್ಭದಲ್ಲಿ ಮೀನುಗಳಿಗೆ ಯಾವುದೇ ರೀತಿಯ ರೋಗ ರುಜಿನಗಳು ಏನೇ ಬಂದ್ರು ಇವುಗಳಿಗೆ ನಾವು ತಾಂತ್ರಿಕವಾಗಿ ಇವುಗಳನ್ನ ನಾವು ಅಡ್ರೆಸ್ ಮಾಡೋದಕ್ಕೆ ಯಾವಾಗ್ಲೂ ಲಭ್ಯರಿರ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛಿಸ್ತೇನೆ. ನಮ್ಮ ರೈತರಿಗೆ ಬಹಳಷ್ಟು ಸಂದರ್ಭದಲ್ಲಿ ತೊಂದರೆ ಆಗದೆ ಅಂದ್ರೆ ಏನು ತಾವು ಬೆಳೆದಿರೋದನ್ನ ಕೃಷಿಯಲ್ಲಿರ್ಬೋದು ಅಥವಾ ಮೀನುಗಾರಿಕೆಯಲ್ಲಿ ಇರ್ಬೋದು ಯಾವುದೇ ಇರ್ಬೋದು, ಈ ಮಾರುಕಟ್ಟೆ ಒಂದು ಸಮಸ್ಯೆ ಆಗುತ್ತೆ. ನಿಮ್ಮ ಇಲಾಖೆಯಿಂದ ಮೀನು ಕೃಷಿ ಮಾಡೋರಿಗೆ ಅಥವಾ ಮೀನು ಸಾಕಾಣಿಕೆ ಮಾಡೋರಿಗೆ ಯಾವ ರೀತಿಯ ಸಹಕಾರ ಇದೆ ಮಾರಾಟಕ್ಕೆ? ತುಂಬಾ ಉತ್ತಮವಾದ ಪ್ರಶ್ನೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಬೆಳೆಗೂ ಮಾರುಕಟ್ಟೆ ಸಮಸ್ಯೆ ಇದೆ. ಉದಾಹರಣೆಗೆ ಇಲ್ಲಿವರೆಗೂ ಕೃಷಿಯಲ್ಲಾಗ್ಲಿ ತೋಟಗಾರಿಕೆಯಲ್ಲಾಗ್ಲಿ ನಾವೆಲ್ಲ ಗಮನಿಸಿರ್ಬೋದು ಟೊಮ್ಯಾಟೊ ಮೆಣಸಿನಕಾಯಿ ಈರುಳ್ಳಿ ಯಾವ್ದೇ ಇರ್ಬೋದು ಕಡಿಮೆ ಆದಾಗ ರೈತರು ರಸ್ತೆಗೆ ಚಿಲ್ಲಿ ಪ್ರತಿಭಟಿಸೋದು ಅಂತದನ್ನೆಲ್ಲ. ಅಂತಹ ಒಂದು ಸ್ಥಿತಿಗೆ ನಮ್ಮ ಇನ್ನು ಮೀನುಗಾರಿಕೆ ತಲುಪಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಯಾರು ಮೀನು ಕೃಷಿಕರು ತಾವು ಉತ್ಪಾದನೆ ಮಾಡಿದ ಮೀನು ನಮಗೆ ಎದಕ್ಕೂ ಬರಲಿಲ್ಲ ಅಂತ ಹೇಳ್ಬಿಟ್ಟು ಈ ತರದ್ ಬಂದಿಲ್ಲ. ಆದಾಗ್ಯೂ ನಾವು ಈ ಒಂದು ನಾವು ಉತ್ಪತ್ತಿಯನ್ನ ಹೆಚ್ಚು ಮಾಡಬೇಕು ಅಂತ ಹೊರಟಾಗ ಮೀನು ಮಾರುಕಟ್ಟೆಯ ಒಂದು ಸಮಸ್ಯೆ ಎದುರಾಗಬಹುದು ಅನ್ನೋದನ್ನು ಕೂಡ ನಮ್ಮ ಸರ್ಕಾರ ಮನಗಂಡು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನು ಮಾರಾಟದ ಕಿಯೋಸ್ಕ್ ಸ್ಥಾಪನೆಗೋಸ್ಕರ ಮಳಿಗೆ ಮೀನು ಮಾರಾಟದ ಮಳಿಗೆಗಳನ್ನ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಹಾಗೂ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ಮೀನು ಮಾರಾಟ ಮಳಿಗೆ ಸ್ಥಾಪನೆಗೋಸ್ಕರ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಯೋಜನೆ ಇದೆ, ಅದರ ಸದ್ಬಳಕೆ ಪಡ್ಕೊಳ್ಬಹುದು. ಈ ಮೀನು ಮಾರಾಟದ ಮಳಿಗೆ ತುಂಬಾ ವೈಜ್ಞಾನಿಕವಾಗಿರ್ತದೆ. ಇವತ್ತು ಮಾರಾಟವಾಗದೆ ಉಳಿಬಹುದಾದಂತಹ ಮೀನುಗಳನ್ನ ಅಲ್ಲಿ ಶೀತಲೀಕರಣದಲ್ಲಿ ಅವರು ಇಟ್ಕೊಳ್ಬಹುದು. ಹಾಗೂ ಅನ್ಲೈಕ್ ಇನ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ತರಕಾರಿ ಹಾಗೂ ಹಣ್ಣು ಹಂಪಲು ಇವುಗಳಲ್ಲಿ ಏನಾಗುತ್ತೆ, ಇವತ್ತು ಕಟಾವಿಗೆ ಬಂದಂತಹ ಫಸಲನ್ನ ಇವತ್ತು ಕಂಪಲ್ಸರಿ ಅವರು ಕಟಾವು ಮಾಡಲೇಬೇಕಾಗುತ್ತೆ. ಆದ್ರೆ ಮೀನುಗಾರಿಕೆಯಲ್ಲಿ ನಾವು 6 ತಿಂಗಳು ಸಾಕಾಣಿಕೆ ಮಾಡಿದ ನಂತರವೂ ಕೂಡ ಅದು ಜೀವಂತವಾಗಿರೋದ್ರಿಂದ ಈ ದಿನ ನಮಗೆ ಮಾರುಕಟ್ಟೆ ಲಭ್ಯ ಇಲ್ಲ ಅಂತ ಹೇಳಿದ್ರೆ ಆ ಸಾಕಾಣಿಕೆಯನ್ನ ಮುಂದುವರಿಸಿ ಮತ್ತೆ ಹೆಚ್ಚಿನ ಬೆಲೆ ಬಂದಾಗ ಅದನ್ನ ಹಿಡುವಳಿ ಮಾಡಿ ಮಾರಾಟ ಮಾಡುವಂತ ಒಂದು ಅವಕಾಶ ಇರೋದ್ರಿಂದ ಮಾರುಕಟ್ಟೆಯ ಒಂದು ಸಮಸ್ಯೆ ಇದುವರೆಗೂ ಎದುರಾಗಿಲ್ಲ. ಆದಾಗ್ಯೂ ನಮ್ಮ ಇಲಾಖೆಯಿಂದ ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಇದರಲ್ಲಿ ಮೀನು ಮಾರಾಟದ ಮಳಿಗೆಗಳನ್ನು ಸ್ಥಾಪನೆ ಮಾಡೋದಿರಲಿ, ಇನ್ನೊಂದು ಜೀವಂತ ಮೀನು ಮಾರಾಟದ ಮಳಿಗೆಗಳನ್ನು ಸ್ಥಾಪನೆ ಮಾಡಬಹುದು ಅನ್ನುವಂತ ಯೋಜನೆ ಕೊಟ್ಟಿದ್ದಾರೆ. ಅವರ ಕೊಳದಲ್ಲಿ ಸಾಕಿರುವಂತ ಮೀನನ್ನು ಹಿಡಿದು ಜೀವಂತವಾಗಿ ತಂದು ಮಾರಾಟ ಮಳಿಗೆಯಲ್ಲಿ ಒಂದು ತೊಟ್ಟಿ ತರ ಮಾಡಿ ಅಲ್ಲಿ ಜೀವಂತವಾಗಿಟ್ಟು ಜನ ಬಂದವರು ಅವ್ರಿಗೆ ಬೇಕಾದಂತಹ ಉತ್ತಮವಾದಂತಹ ಹಾಗೂ ಫ್ರೆಶ್ ತಾಜಾ ಇರುವಂತಹ ಮೀನನ್ನ ಅವರೇ ಆಯ್ಕೆ ಮಾಡಿಕೊಂಡು ಪಡ್ಕೊಂಡು ಒಳ್ಳೆ ರೀತಿಯ ಒಂದು ಇದನ್ನ ಮೀನನ್ನ ಅವರು ಜನ ಉಪಯೋಗಿಸಬಹುದು ಅನ್ನುವಂತ ಒಂದು ವಿಚಾರನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕೇಂದ್ರ ಸರ್ಕಾರ ರೈತರ ಆದಾಯ ದ್ವಿಗುಣಗೊಳಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಿದೆ, ಸಾಕಷ್ಟು ಯೋಜನೆಗಳನ್ನು ತರ್ತಾ ಇದೆ. ಅದರಲ್ಲೂ ಒಂದು ಈ ಮೀನುಗಾರಿಕೆ ಒಂದು ಭಾಗ ಅಂತ ಹೇಳ್ಬೋದು ರೈತರ ಆದಾಯ ದ್ವಿಗುಣಗೊಳಿಸ್ಕೊಳ್ಳಕ್ಕೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ರೈತರು ಅಥವಾ ಈ ಮೀನುಗಾರಿಕೆಗೆ ಆಸಕ್ತಿ ಇರೋರು ತಮ್ಮ ಇಲಾಖೆಗೆ ಸಂಪರ್ಕ ಮಾಡಿ ತಮ್ಮ ಒಂದು ಅವಶ್ಯಕತೆ ಏನಿದೆ ಅದ್ರ ಬಗ್ಗೆ ಎಲ್ಲ ಅವರು ತಿಳಿಸಿದ್ರೆ ಅವರಿಗೆ ಇಲಾಖೆಯಿಂದ ಸಹಕಾರ ಸಿಗುತ್ತೆ ಅಂತ ಹೇಳ್ತಾರೆ ಸರ್. ಕೊನೆಯದಾಗಿ ಸಾಕಾಣಿಕೆ ಮಾಡಬೇಕಂತ ಆಸಕ್ತಿ ಹೊಂದಿದ್ರೆ ಅವರು ಏನ್ ಮಾಡ್ಬೇಕಂತ ಹೇಳ್ತಾರೆ ಸರ್? ಮೊಟ್ಟ ಮೊದಲನೇದಾಗಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಂಪರ್ಕಿಸಿದ ಕ್ಷಣ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಅವರ ಒಂದು ಜಮೀನಿಗೆ ಭೇಟಿ ನೀಡ್ತಾರೆ. ಅಲ್ಲಿ ಮೀನು ಕೃಷಿ ಯೋಗ್ಯ ಇದೆಯೋ ಇಲ್ಲೋ ಅನ್ನೋದನ್ನ ಜಮೀನು ನೋಡ್ತಿದ್ದಂಗೆನೆ ಹೇಳ್ತಾರೆ. ಅವರ ಸಲಹೆ ಮೇರೆಗೆ ಮುಂದುವರಿರಿ ಅಂತ ಆಶಿಸ್ತಾ ಇನ್ನು ಹೆಚ್ಚೆಚ್ಚು ಜನ ಮೀನು ಸಾಕಾಣಿಕೆ ಕಡೆ ಬರಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ನಾನು ಹಾರೈಸ್ತಾ ಈ ಒಂದು ಸಂದರ್ಶನಕ್ಕೆ ಕರೆದಂತ ತಮಗೆ ಎಲ್ಲರಿಗೂ ಅಭಿನಂದಿಸ್ತೇನೆ. ತುಂಬಾ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ. ರೈತರು ಈ ಮೀನುಗಾರಿಕೆ ಅನ್ನೋದೇನು ಹೊಸದಲ್ಲ, ಆದ್ರೆ ಬೇರೆ ಒಂದು ತೋಟಗಾರಿಕೆ ಹೈನುಗಾರಿಕೆ ಇರ್ಬೋದು, ಆಮೇಲೆ ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಮತ್ತೆ ಈ ತರ ಎಲ್ಲ ಬೇರೆ ಬೇರೆ ಒಂದು ಉಪಕಸಬುಗಳು ನಮ್ಮ ಕೃಷಿಯಲ್ಲಿ ಸೇರ್ಕೊಂತವೆ, ಅದರಲ್ಲೇ ಮೀನುಗಾರಿಕೆನೂ ಒಂದು. ಹಾಗಾಗಿ ರೈತರು ತಮಗೆ ಅವಕಾಶ ಇದ್ರೆ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಬಯಲು ಸೀಮೆಯಲ್ಲಿ

ಆಕರ್ಷಣೆ ಮಾಡಲಿಕ್ಕೆ ಈ ಮೋಹಕ ಬಲೆಗಳನ್ನ ನಾವು ಪ್ರತಿ ಎಕರೆಗೆ 5 ಇನ್ಸ್ಟಾಲ್ ಮಾಡಿದ್ರೆ ಸೊ ನಾವು ಈ ಪ್ರೌಢಾಂತದ ಕೀಟಗಳನ್ನ ತತ್ತಿ ಇಡ್ಲಿಕ್ಕೆ ಮುಂಚೆನೆ ಈ ಪ್ರೌಢಾಂತದ ಕೀಟಗಳನ್ನ ನಾಶ ಮಾಡಬಹುದು. ನಂತರ ಒಂದು ಸಾರಿ ಇದು ಬಾಧೆ ಕಂಡು ಬಂದಲ್ಲಿ ನೇರವಾಗಿ ರೈತರು ಅಂತರ್ವ್ಯಾಪಿ ಕೀಟನಾಶಕಗಳಾದಂತಹ ಸ್ಪಿನೋಸಾಡ್ ಟ್ರೇಸರ್ ಅಂತ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಸ್ಪಿನೋಸಾಡ್, ಇದನ್ನ ಪ್ರತಿ ಲೀಟರ್ ನೀರಿಗೆ 1 ml ಸಿಂಪಡಣೆ ಮಾಡಬಹುದು, ಅಥವಾ ಪ್ರತಿ ಲೀಟರ್ ನೀರಿಗೆ 2 ml ಎಕಲಕ್ಸ್ ಇರ್ಬೋದು, ಅಥವಾ ಈ ಕೊರಾಜಿನ್ ಕ್ಲೋರಾಂಟರ್ನಲ್ಲಿ ಪ್ರೋಲ್ ಅಂತ ಒಂದು ಹೊಸ ಕೀಟನಾಶಕ ಬಂದಿದೆ ಕೊರಾಜಿನ್ ಅಂತ, ಇದನ್ನ ಪ್ರತಿ ಲೀಟರ್ ನೀರಿಗೆ 1/2 ml ಸಿಂಪಡಿಸೋದ್ರಿಂದ ನಾವು ಈ ಕೀಟವನ್ನ ಗಣನೀಯ ಪ್ರಮಾಣದಲ್ಲಿ ಇದನ್ನ ನಿಯಂತ್ರಣದಲ್ಲಿ ಇಡಬಹುದು. ಇವಿಷ್ಟು ಈ ಸೇವಂತಿಗೆ ಬೆಳೆಯಲ್ಲಿ ಬರತಕ್ಕಂತ ಪ್ರಮುಖ ಕೀಟಗಳು ಮತ್ತು ಅವುಗಳನ್ನ ನಿರ್ವಹಣೆ ಮಾಡುವ ವಿಧಾನಗಳು. ನೀವು ಹೇಳ್ತಾ ಹೆಚ್ಚಾಗಿ ಹಳದಿ ಡಬ್ಬಿ, ನೀಲಿ ಟ್ರ್ಯಾಪು, ಮೋಹಕ ಬಲೆಗಳು ಇವು ಕಡೆ ಹೆಚ್ಚಾಗಿ ಗಮನ ಕೊಟ್ಟು ನಂತರ ಕೊನೆಯದಾಗಿ ಇವೇನಾದರೂ ಹತೋಟಿ ಕ್ರಮ ನಿಯಂತ್ರಣ ಆಗಲಿಲ್ಲ ಅಂತ ಪಕ್ಷದಲ್ಲಿ ನಾವು ರಾಸಾಯನಿಕ ಕಡೆ ಹೋಗಬೇಕು ಅಂತ ಹೇಳಿದ್ರಿ ಸರ್. ನಮ್ಮ ರೈತ ಬಂದವರು ಈ ತರ ಒಂದು ಪ್ರಯೋಗ ಮಾಡಿದಾಗ ಮಾತ್ರ ಇವನ್ನ ಕೀಟ ಮತ್ತು ರೋಗಗಳನ್ನ ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಅಂತೀರ? ಹೌದೌದು. ಮೊದಲು ರೈತರು ನಾವು ಮೊದಲು ಯಾಕೆ ಇವನ್ ಟ್ರ್ಯಾಪ್ಸ್ ಎಲ್ಲ ಹೇಳ್ತೀವಿ ಅಂದ್ರೆ, ಒಂದು ಇನಿಷಿಯಲ್ ಮೊದಲನೇ ಪ್ರಾರಂಭ ಹಂತದಲ್ಲಿ ಕೀಟಗಳನ್ನ ನಿಯಂತ್ರಣದಲ್ಲಿ ಇಡಬಹುದು. ಆಮೇಲೆ ನೀವು ಈ ಟ್ರ್ಯಾಪ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಕೀಟನಾಶಕ ಬಳಸೋ ಅವಶ್ಯಕತೆನೇ ಇಲ್ಲ ಅನ್ನೋ ಆಗಿಲ್ಲ. ಈ ಟ್ರ್ಯಾಪ್ಸ್ ಅನ್ನ ಬಳಸೋದ್ರಿಂದ ಅದರ ಬಾಧೆ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಳದಿ ಕಣ್ಣದ ಟ್ರ್ಯಾಪ್ಸ್ ಇರ್ಬೋದು ಅಥವಾ ನೀಲಿ ಬಣ್ಣದ ಟ್ರ್ಯಾಪ್ಸ್ ಅಳವಡಿಸೋದ್ರಿಂದ ಅವು ಬಂದು ಅಟ್ರಾಕ್ಟ್ ಆಗಿ ಅದ್ರ ಮೇಲೆ ಬೀಳ್ತಾವೆ. ಸೊ ಅವಾಗ ನಿಮಗೆ ಈ ಕೀಟನಾಶಕ ಬಾಧೆ ಚಾಲು ಪ್ರಾರಂಭವಾಗಿದೆ ಅಂತ ಗೊತ್ತಾಗುತ್ತೆ. ಸೊ ದಟ್ ನೀವು ತಕ್ಷಣನೇ ನೀವು ಒಂದು ಯಾವುದೋ ಒಂದು ಕೆಮಿಕಲ್ ಈ ಮೊದಲು ತಿಳಿಸಿದಕ್ಕಂತ ಯಾವುದೇ ಒಂದು ಕೀಟನಾಶಕ ಅಥವಾ ಇರ್ಬೋದು ನುಶಿನಾಶಕ ಇರ್ಬೋದು ಸಿಂಪಡಣೆ ಮಾಡೋದ್ರಿಂದ ಪ್ರಾರಂಭದ ಹಂತದಲ್ಲಿ ಅವನ್ನ ನಿಯಂತ್ರಣದಲ್ಲಿ ಇಡಬಹುದು. ಮತ್ತೆ ಎರಡನೇ ಹಂತದಾಗಿ ನೀವು ಗಣನೀಯ ಪ್ರಮಾಣದಲ್ಲಿ ಈ ಖರ್ಚನ್ನ ಈ ರಾಸಾಯನಿಕ ಸಿಂಪಡಲಿಕ್ಕೆ ಖರ್ಚನ್ನ ನೀವು ಅರ್ಧಕ್ಕರ್ಧ ಖರ್ಚನ್ನ ನೀವು ಕಡಿಮೆ ಮಾಡಬಹುದು. ಮತ್ತೆ ಈ ಮಾಗಿ ಉಳ್ಮೆ ಮಾಡ್ಬೇಕು ಅಂತಲೇ ಹೇಳಿದ್ರಿ, ರೈತ ಬಾಂಧವರು ಈಗ ಬೆಳೆ ಪರಿವರ್ತನೆ ಮಾಡೋದ್ರ ಕಡೆ ಹೆಚ್ಚು ಗಮನ ಕೊಡೋದು ಹೆಚ್ಚು ಅನುಕೂಲ ಅಂತರ? ಈಗ ಪದೇ ಪದೇ ಒಂದೇ ಜಾಗದಲ್ಲಿ ಅಥವಾ ಜಮೀನಿನಲ್ಲಿ ನಾವು ಈ ಸೇವಂತಿಗೆ ಬೆಳೆಯನ್ನು ಬೆಳೆಯಲಿಕ್ಕೆ ಹೋದಾಗ ಈ ಕೀಟ ಮತ್ತು ರೋಗಗಳ ಜಾಸ್ತಿ ಬರುವ ಸಾಧ್ಯತೆ ಇರುತ್ತಾ ಸರ್? ಹೌದು, ಇದು ಒಂದು ವಾತಾವರಣದಲ್ಲಿ ಬದಲಾವಣೆ ಒಂದು. ಇನ್ನೊಂದು ಈ ರೈತರು ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಒಂದೇ ಬೆಳೆನ ಪ್ರತಿ ವರ್ಷನು ಪ್ರತಿ ಸರನು ಅದೇ ಬೆಳೆ ಬೆಳೆಯೋದ್ರಿಂದ ಇದು ಒಂದು ಪ್ರಮುಖವಾದ ಈ ಸಾಮಾನ್ಯವಾಗಿ ಈ ಸೇವಂತಿಗೆಯಲ್ಲಿ ಈ ಹೆಲಿಯೋತಿಸ್ ಕೀಡೆ ಏನಿದೆ ಅದು ಪ್ರತಿ ವರ್ಷ ನೀವು ಒಂದೇ ಬೆಳೆಯನ್ನ ಪ್ರತಿ ಸರನು ಅದೇ ಬೆಳೆ ಬೆಳೆಯೋದ್ರಿಂದ ಇದರ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತೆ ನಂತರ ನೀವು ಎಲ್ಲೆಲ್ಲಿ ರೈತರು ಈ ಒಂದೇ ಬೆಳೆಯನ್ನ ಈ ಸಾಮಾನ್ಯವಾಗಿ ಸೇವಂತಿಗೆ ಅಂದ್ರೆ ಸೇವಂತಿಗೆ ಅಲ್ಲಿ ಎಲ್ಲಾ ರೈತರು ಸುತ್ತಮುತ್ತಲ ರೈತರು ಎಲ್ಲರೂ ಸೇವಂತಿ ಬೆಳೆದ್ರಿಂದ ಅದಕ್ಕೆ ತಿನ್ಲಿಕ್ಕೆ ಆಹಾರ ಸಾಕಷ್ಟು ಪ್ರಮಾಣದಲ್ಲಿ ಅದಕ್ಕೆ ಸಿಗುತ್ತೆ. ಸೊ ಆದ ಕಾರಣ ನೀವು ರೈತರು ಎಲ್ಲೆಲ್ಲಿ ನೀವು ಸಾಮೂಹಿಕವಾಗಿ ಬೆಳೀತಾ ಇರ್ತೀರಿ ಸೇವಂತಿಗೆನ ಹೆಚ್ಚು ಪ್ರಮಾಣದಲ್ಲಿ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಹೆಚ್ಚು ಬೆಳೀತಾ ಇರ್ತೀರಿ ಅಂತ ಸಮಯದಲ್ಲಿ ನೀವು ಈ ಪ್ರಿಕಾಷನರಿ ಮೇಜರ್ಸ್ ಅಂದ್ರೆ ಮೊದಲನೇ ಹಂತದ ಈ ಮಾಗಿ ಉಳಿಮೆಯನ್ನ ಕಂಪಲ್ಸರಿ ಮಾಗಿ ಉಳಿಮೆ ತಗೋಬೇಕು. ಮತ್ತೆ ಟ್ರ್ಯಾಪ್ಸ್ ಅನ್ನು ಅಳವಡಿಸೋದ್ರಿಂದ ನೀವು ಇವುಗಳ ನಿಯಂತ್ರಣವನ್ನ ಪ್ರಾರಂಭದ ಹಂತದಲ್ಲಿ ನೀವು ನಿಯಂತ್ರಣದಲ್ಲಿ ಇಡಬಹುದು. ಈಗ ಸಾಕಷ್ಟು ಜನ ರೈತರು ಈ ಕೀಟ ಮತ್ತು ರೋಗಗಳು ಕಂಡಾಗ ಯಾವ್ದೋ ಒಂದು ಗೊಬ್ಬರದ ಅಂಗಡಿಗೆ ಹೋಗ್ಬಿಟ್ಟು ಖರ್ಚನ್ನು ಜಾಸ್ತಿ ಮಾಡ್ಕೊಳ್ತಾರೆ. ಯಾವ್ದೋ ಒಂದು ಔಷಧಿಯಲ್ಲಿ ಹತೋಟಿಗೆ ಬರಂತ ಒಂದು ಕೀಟ ಮತ್ತು ರೋಗಗಳನ್ನ ಅವರು ಅಂಗಡಿಯವರು 2-3 ಔಷಧಿಗಳನ್ನ ಕೊಟ್ಟು ರೈತರಿಗೆ ಖರ್ಚು ಜಾಸ್ತಿ ಮಾಡ್ತಾರೆ. ನಮ್ಮ ರೈತ ಬಾಂಧವರು ಹೆಚ್ಚು ನಿಮ್ಮಂತ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಡೋದಾಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ಅವ್ರು ಏನ್ ಶಿಫಾರಸು ಮಾಡ್ತಾರೋ ಆತರ ಔಷಧಿಗಳನ್ನ ಸಿಂಪಡಣೆ ಮಾಡಿದಾಗ ಅವ್ರ ಖರ್ಚನ್ನು ಕಡಿಮೆ ಮಾಡ್ಕೋಬಹುದು ಮತ್ತೆ ಸೂಕ್ತವಾಗಿ ನಿಯಂತ್ರಣ ಆಗುತ್ತೆ ಅಂತ ಹೇಳ್ತೀರಾ? ರೈತರು ಸಾಮಾನ್ಯವಾಗಿ ಇಂಥ ಬಾಧೆ ಕಂಡು ಬಂದಾಗ ನೀವು ನೇರವಾಗಿ ಈ ಔಷಧಿ ಅಂಗಡಿಗಳಿಗೆ ಹೋದಾಗ ಅವ್ರು ಏನಾಗುತ್ತೆ ಅಂದ್ರೆ ನೀವು ಏನೋ ಒಂದು ರೋಗ ಕೀಟ ಇರುತ್ತೆ ಅವ್ರು ಯಾವ್ದೋ ಒಂದು ರೋಗನಾಶ ಕೊಡಬಹುದು ಅಥವಾ ಇಲ್ಲಿ ರೋಗ ಇರುತ್ತೆ ಅವ್ರೊಂದು ಕೀಟನಾಶಕ ಕೊಡಬಹುದು. ಈ ರೀತಿ ಸುಮಾರಷ್ಟು ರೈತರು ಈ ತರ ಮೋಸ ಹೋಗಿದೀವನ್ನ ಕಂಡಿದೀವಿ. ಅದಕ್ಕೆ ನೀವು ತಕ್ಷಣ ನೀವು ಯಾವ್ದು ರೋಗ ಇರ್ಬೋದು ಅಥವಾ ಹುಳ ಇರ್ಬೋದು ನಿಮಗೆ ಗೊತ್ತಾಗದೆ ಇದ್ದ ಪಕ್ಷದಲ್ಲಿ ಅಥವಾ ಕೃಷಿ ಇಲಾಖೆ ಸಂಬಂಧಪಟ್ಟ ಕೃಷಿ ಇಲಾಖೆ ಇರ್ಬೋದು ನಿಮ್ಮ ಹತ್ತಿರ ಇರ್ಬೋದು ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ನಮ್ಮ ವಿಶ್ವವಿದ್ಯಾಲಯಗಳ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ಯಾವ್ದೇ ಒಂದು ಮಹಾವಿದ್ಯಾಲಯದಲ್ಲಿ ಯಾವ್ದೋ ಒಂದು ವಿಜ್ಞಾನಿಗಳು ಇರ್ಬೋದು ಸಂಬಂಧಪಟ್ಟಂತಹ ವಿಜ್ಞಾನಿಗಳನ್ನ ನೀವು ಸಂಪರ್ಕಿಸಿ ಮಾಹಿತಿಯನ್ನು ತಗೊಂಡು ನೀವು ಯಾವುದೇ ಕೀಟನಾಶಕ ಅಥವಾ ರೋಗನಾಶಕನ ಬಳಸುವುದು ಸೂಕ್ತ. ಮತ್ತೆ ಇದರಿಂದ ನಿಮ್ಮ ಖರ್ಚು ಕಡಿಮೆ ಮಾಡಬಹುದು ಒಂದು, ಮತ್ತೆ ನಿಮ್ಮ ಕೀಟ ಅಥವಾ ರೋಗನಾಶಕವನ್ನ ಯಾವ ರೋಗ ಇದೆ ಯಾವ ಕೀಟವಿದೆ ಸೂಕ್ತ ಕೀಟನಾಶಕಗಳಿಗಾಗಿ ಸೂಕ್ತ ರೋಗಗಳಿಗೆ ಸೂಕ್ತ ಕೀಟನಾಶಕ ಬಳಸೋದ್ರಿಂದ ನಿಮ್ಮ ಖರ್ಚನ್ನು ಕಡಿಮೆ ಮಾಡಬಹುದು ಮತ್ತೆ ಇದರಿಂದ ಅದಾಗಂತ ದುಷ್ಪರಿಣಾಮಗಳನ್ನು ನೀವು ಕೂಡ ಕಡಿಮೆ ಮಾಡಬಹುದು. ಕೊನೆಯದಾಗಿ ಸಾಕಷ್ಟು ಹೂವಿನ ಬೆಳೆಗಳಿದಾವೆ ಸರ್, ಮಲ್ಲಿಗೆ ಇದೆ, ಕನಕಾಂಬರ ಇದೆ, ಬೇರೆ ಬೇರೆ ಹೂವಿನ ಬೆಳೆಗಳಿದ್ದಾಗ ನಾವು ಈ ಸೇವಂತಿಗೆ ಬೆಳೆದು ಎಷ್ಟು ಲಾಭದಾಯಕ ಅಂತಾರೆ ರೈತರಿಗೆ? ಸಾಮಾನ್ಯವಾಗಿ ಸೇವಂತಿಗೆ ಅಂದ್ರೆ ಇದು ಎಲ್ಲಾ ಸೀಸನ್ ಅಲ್ಲಿ ಒಂದು ಬೇಡಿಕೆ ಇರತಕ್ಕಂತ ಹೂವಾಗಿರೋದ್ರಿಂದ ಈ ಬೇರೆ ಹೂವುಗಳಾದ್ರೆ ಒಂದೊಂದು ಸೀಸನ್ ಅಲ್ಲಿ ಡಿಮ್ಯಾಂಡ್ ಇರುತ್ತೆ. ಬಟ್ ಈ ಹೂವಿಗೆ ಸೇವಂತಿ ಹೂವಿಗೆ ಸುಮಾರು ವರ್ಷ ಪೂರ್ತಿ ಇದಕ್ಕೆ ಡಿಮ್ಯಾಂಡ್ ಇರೋದ್ರಿಂದ ನಾವು ಇದನ್ನ ಸೇವಂತಿಗೆ ಪ್ರಮುಖವಾಗಿ ಇಲ್ಲಿ

ಎಲೆಕೋಸು ಕನಿಷ್ಠ 600 ಗರಿಷ್ಠ 800 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ 2500 3000 ರೂಪಾಯಿಗಳು, ಕ್ಯಾರೆಟ್ 3000 3500, ಹೂಕೋಸು 800 1500, ಸಪೋಟು 1000 2500, ಸೌತೆಕಾಯಿ 1400 1800, ನುಗ್ಗೆಕಾಯಿ 1400 1800, ಬೆಳ್ಳುಳ್ಳಿ 3600 3700, ದ್ರಾಕ್ಷಿ ಕನಿಷ್ಠ ಮತ್ತು ಗರಿಷ್ಠ 2600, ಅವರೆಕಾಯಿ 2000 2500, ಹಸಿಮೆಣಸಿನಕಾಯಿ 800 1200, ಕರ್ಬೂಜ 800 1200, ನವಿಲುಕೋಸು 1500 1800 ರೂಪಾಯಿಗಳು, ಬೆಂಡೆಕಾಯಿ 1000 1400, ನಿಂಬೆಹಣ್ಣು ಕನಿಷ್ಠ ಮತ್ತು ಗರಿಷ್ಠ 1000 ರೂಪಾಯಿಗಳು, ಮಾವಿನ ಹಣ್ಣು ಕನಿಷ್ಠ ಮತ್ತು ಗರಿಷ್ಠ 1000 ರೂಪಾಯಿಗಳು, ಮೂಸಂಬಿ 2500 3000 ರೂಪಾಯಿಗಳು, ಈರುಳ್ಳಿ 500 1700, ಕಿತ್ತಳೆ ಕನಿಷ್ಠ ಮತ್ತು ಗರಿಷ್ಠ 2000